ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಭೂಮಿ ಬದುಕು, ಭೂ ದಾಖಲೆಗಳ ನಿರ್ವಹಣೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಇದರಲ್ಲಿ ಭೂ ಸ್ವಾಧೀನ ಕಾಯ್ದೆ ಈ ಕುರಿತು ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಬದುಕು ನೀ ಬದುಕು, ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನು ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ರಾಮಣ್ಣನವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಭೂ ಸ್ವಾಧೀನ ಕಾಯ್ದೆ ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಖಂಡಿತವಾಗಲು ನನಗೆ ತಿಳಿದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ನಾನು ನಿಮಗೆ ಈಗ ನಾನು ತಿಳಿಸಕ್ಕೆ ಹೋಗ್ತಾ ಇರೋದು ಈ ಭೂ ಸ್ವಾಧೀನ ಕಾಯ್ದೆ ಬಗ್ಗೆ. ಇದನ್ನ ಹಿನ್ನೆಲೆ ಹೇಳೋದಾದರೆ, ಎಲ್ಲಾ ಸರ್ಕಾರಗಳು ತಾವು ಅಸ್ತಿತ್ವದಲ್ಲಿ ಇರುವಂತಹ ಅವಧಿಯಲ್ಲಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ, ಅಥವಾ ದೇಶದ ಅಭಿವೃದ್ಧಿಗೋಸ್ಕರ, ಜನರ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇದು ಕೆಲವು ಸಾರಿ ಪರ್ಮನೆಂಟ್ ಎಫೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೋದಾಗ, ಈ ತರಹ ಅಭಿವೃದ್ಧಿ ಕಾರ್ಯಗಳಿಗೆ, ಉದಾಹರಣೆ ರಸ್ತೆ ಅಥವಾ ಒಂದು ಕೆರೆ, ಕೆನಾಲು ಅಥವಾ ರೈಲ್ವೆ ಲೈನು ಅಥವಾ ಏರ್ಪೋರ್ಟು, ಇದು ಹಿಂಗೆ ಇತ್ಯಾದಿ ಇವುಗಳನ್ನ ಮಾಡಬೇಕು ಅಂತ ಹೋದಾಗ ಅದಕ್ಕೆ ಜಮೀನಿನ ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಈ ಜಮೀನಿನ ಅವಶ್ಯಕತೆ ಅಂತ ಬಂದಾಗ ಈ ಜಮೀನನ್ನ ಎರಡು ಮೂಲಗಳಿಂದ ತಗೋಬಹುದು. ಒಂದೇನೆಂದ್ರೆ ಈ ಸರ್ಕಾರದ ಜಮೀನುಗಳು, ಇನ್ನೊಂದು ಖಾಸಗಿ ಜಮೀನುಗಳು. ಹಿಂದೆ ಸರ್ಕಾರಿ ಜಮೀನು ಬಹಳ ಇತ್ತು, ಆವಾಗ ಸರ್ಕಾರಿ ಜಮೀನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕ್ಕೆ ಇನ್ನೂ ತೊಂದರೆ ಇರಲಿಲ್ಲ. ಆದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಸರ್ಕಾರಿ ಜಮೀನಲ್ಲಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸರ್ಕಾರಿ ಜಮೀನು ಇದ್ರೂ ಕೂಡ ಅದರ ಉಪಯೋಗ ಆಗ್ತಿಲ್ಲ. ಯಾಕೆಂದ್ರೆ ಎಲ್ಲೋ ಇರ್ತಿತ್ತು, ನಮಗೆಲ್ಲೋ ಬೇಕಾಗಿತ್ತು, ಅದರಿಂದ ಸರ್ಕಾರಿ ಜಮೀನು ಮಾಡಕ್ಕಾಗ್ತಿಲ್ಲ. ಆಗ ಏನ್ ಮಾಡಬೇಕಾಗಿತ್ತು, ಖಾಸಗಿ ಜಮೀನುಗಳಿಗೆ ನಾವು ಹೋಗಬೇಕಾಗುತ್ತೆ. ಖಾಸಗಿ ಜಮೀನುಗಳಿಗೆ ನಾವು ಹೋದಾಗ ಅದಕ್ಕೆ ಓನರ್ಶಿಪ್ ಇರುತ್ತೆ, ಅಂದ್ರೆ ಒಡೆಯ ಇರ್ತಾನೆ, ಮಾಲೀಕ ಇರ್ತಾನೆ. ಆ ಮಾಲೀಕನ ಅನುಮತಿ ಪಡೆಯಬೇಕು. ಹಿಂದೆ ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ರಾಜರ ಕಾಲದಲ್ಲಾಗಿದ್ರೆ ಹಿಂಗ್ ತಗೊಂಡು ಹಿಂಗೆ ಕಿತ್ಕೊಂಡ್ಬಿಡ್ಬೋದಾಗಿತ್ತು. ಆದರೆ ಒಂದು ವ್ಯವಸ್ಥೆ ಇದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಯಾವುದೇ ಒಂದು ಕ್ರಮವನ್ನು ತಗೋಬೇಕಾದ್ರೂ ಕೂಡ, ಸರ್ಕಾರ ತಗೋಬೇಕಾದ್ರೂ ಕೂಡ ಅದಕ್ಕೆ ಒಂದು ನಿಯಮಗಳನ್ನು ಮಾಡಿರಬೇಕು. ಆ ನಿಯಮಗಳ ಅನುಸಾರವಾಗಿ ನಾವು ಹೋಗಬೇಕು ಅಂತ ಬಂದಾಗ ನಾವು ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಇದನ್ನ ಬ್ರಿಟಿಷರ ಕಾಲದಲ್ಲೂ ಕೂಡ ಮನಗಂಡಿದ್ರು. ಆಗ 1894 ಒಂದು ಭೂ ಸ್ವಾಧೀನ ಕಾಯ್ದೆ ಅಂತ ಮಾಡಿದ್ರು. ಅದು ಹಲವಾರು ಅಮೆಂಡ್ಮೆಂಟ್ಸ್ ಆಗಿ ಇಲ್ಲಿವರೆಗೂ ಬಂದಿತ್ತು. ಇಲ್ಲಿ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಏನಾದರೂ ಜಮೀನು ಬೇಕಾಯ್ತು ಅಂತ ಹೇಳಿದ್ರೆ ಅದನ್ನ ಭೂಸ್ವಾಧೀನ ಕಾಯ್ದೆ ಪ್ರಕಾರನೇ ಅದನ್ನ ಮಾಡಬೇಕು ಅನ್ನೋದೊಂದು ಇದೆ, ಕೆಲವರಲ್ಲಿದೆ, ನಾ ಎಲ್ಲರಲ್ಲಿ ಅಂತ ಹೇಳಲ್ಲ. ಆದರೆ ಸರ್ಕಾರ ಇದನ್ನ ಭೂಸ್ವಾಧೀನ ಅಂತ ತಗೊಳ್ಳೋದನ್ನ ಕೊನೆ ಯತ್ನ ಅಂತ ಇಟ್ಕೋಬೇಕೇನೋ ಹೊರತು ಮೊದಲನೇ ಯತ್ನದಲ್ಲೇನೆ ನಾವು ಹೋಗಕ್ ಹೋಗಬಾರದು. ಕಾರಣ ಏನಂತ ಹೇಳಿದ್ರೆ, ಎಷ್ಟೋ ಪ್ರಕರಣಗಳಲ್ಲಿ ರೈತರು ಜಮೀನನ್ನು ಕೊಡಕ್ ಮುಂದೆ ಬಂದಿರ್ತಾರೆ, ಆಗ ಸರ್ಕಾರ ಅದನ್ನು ಕೊಂಡ್ಕೋಬಹುದು. ಈಗ ಉದಾಹರಣೆ, ಒಂದು ರೀಸೆಂಟ್ ಆಗಿ ನಮ್ಮ ರಾಜ್ಯ ಸರ್ಕಾರ ಕೆಲವು ಜಮೀನುಗಳನ್ನು ರೈತರಿಂದ ನೇರವಾಗಿ ಕೊಂಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಯಾಕೆಂದ್ರೆ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಏನಿದೆ, ಭೂಸ್ವಾಧೀನ ಒಂದು ಪ್ರಕ್ರಿಯೆ ಏನಿದೆ, ಅದು ಟೈಮ್ ಕನ್ಸ್ಯೂಮಿಂಗ್, ಟೈಮ್ ಸಿಕ್ಕಾಪಟ್ಟೆ ತಗೊಳ್ಳುತ್ತೆ. ಆಮೇಲಿಂದ ಅವರಿಗೆ ಹಲವಾರು ಅರ್ಲ್ಸ್ ಇರುತ್ತೆ, ತಕರಾರುಗಳಿರುತ್ತೆ. ಅದೇ ಮರಣ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ 3 ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ, 3 ತಿಂಗಳಲ್ಲಿ ಒಂದು ಪ್ರಕ್ರಿಯೆ ಮುಗಿದೋಗುತ್ತೆ, ಸುಪರ್ದು ಬಂದ್ಬಿಡುತ್ತೆ. ಯೋಜನಾ ಕಾರ್ಯಗಳನ್ನ ಬೇಕಾಗಿ ನಾವು ತಗೊಂಡ್ಬಿಡ್ಬೋದು. ಇದು ಲಾಸ್ಟ್ ರೆಸಾರ್ಟ್ ಇಟ್ಕೋಬೇಕು, ಮಾರಾಟ ಕೊಂಡ್ಕೊಳ್ಳೋದನ್ನ ಮೊದಲು ಇಟ್ಕೋಬೇಕು. ಅದಾಗ್ಲಿಲ್ಲ ಅಂದ್ರೆ ಆಸ್ ಎ ಲಾಸ್ಟ್ ರೆಸಾರ್ಟ್ ನಾವು ಅದನ್ನ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಹೋಗ್ಬೇಕು. ಸೊ ಮೊದಲನೇ ಕಾಯ್ದೆ ಬಂದಿದ್ದು 1894ರಲ್ಲಿ. ಈ ಕಾಯ್ದೆ 1894ರಲ್ಲಿ ಬಂದರೂ ಕೂಡ 1984ರವರೆಗೆ ಯಾವ್ದು ಅಮೆಂಡ್ಮೆಂಟ್ ಇರಲಿಲ್ಲ. 1984 ಅಮೆಂಡ್ಮೆಂಟ್ ಆಯ್ತು, ಆಗ ತಂದ್ರು ಅಮೆಂಡ್ಮೆಂಟ್, ಅದ್ ಬಿಡಿ ಅಮೆಂಡ್ಮೆಂಟ್ ಬಿಡ್ಬಿಡೋಣ. ಈಗ ಈ ಎಲ್ಲಿ ನಾವು ಬಲವಂತವಾಗಿ ಜಮೀನನ್ನು ವಶಪಡಿಸಿಕೊಳ್ತೀವಿ, ಯಾವಾಗ ಭೂ ಮಾಲೀಕರು ತಾವೇ ಸ್ವತಃ ಕೊಡಕ್ ಮುಂದೆ ಬರಲ್ಲ, ಆ ಸಂದರ್ಭದಲ್ಲಿ ನಾವು ಈ ಕಾಯ್ದೆಯನ್ನು ಉಪಯೋಗಿಸ್ಕೋಬೇಕಾಗ್ತದೆ, ಭೂಸ್ವಾಧೀನ ಕಾಯ್ದೆಯನ್ನ ರೂಪಿಸಬೇಕು. ಈ ಭೂಸ್ವಾಧೀನ ಕಾಯ್ದೆ ಉಪಯೋಗಿಸಿದೀನಿ ಅಂದ್ರೆ ಏನರ್ಥ, ಬಲವಂತವಾಗಿ ಜಮೀನು ಕೊಡ್ತಾ ತಗೊಳ್ತಾ ಇದ್ದೀನಿ, ಅವನು ಒಪ್ಪಿಗೆ ಇಲ್ಲ ಅವನಿಗೆ, ನನಗೆ ಬೇಕಾದ್ರೆ ತಗೊಳ್ತಾ ಇದ್ದೀನಿ. 1894ರ ಕಾಯ್ದೆಯಲ್ಲಿ ಹಲವಾರು ನ್ಯೂನತೆಗಳಿತ್ತು. ಆ ನ್ಯೂನತೆ ಒಂದು ಕೇಳಿ ನಾವು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ, ಒಂದೇನು, ಆ ಕಾಯ್ದೆ ಪಾರದರ್ಶಕವಾಗಿರಲಿಲ್ಲ, ಇಟ್ ವಾಸ್ ನಾಟ್ ಟ್ರಾನ್ಸ್ಪರೆಂಟ್. ಅವರಿಂದ ಸಾರ್ವಜನಿಕರ ಭಾಗವಹಿಸಿಕೆ ಇರಲಿಲ್ಲ, ಸ್ಥಳೀಯ ಸಂಸ್ಥೆಗಳೊಂದಿಗೆ ಯಾವುದೇ ಸಂಪರ್ಕ ಇರಲಿಲ್ಲ, ಅವರ ಒಂದು ಸಮಾಲೋಚನೆ ಇರ್ತಿರಲಿಲ್ಲ, ಭೂಸ್ವಾಧೀನಕ್ಕೆ ಮುಂಚೆ ಭೂ ಮಾಲೀಕರ ಒಪ್ಪಿಗೆಯನ್ನು ಪಡಬೇಕು ಅಂತ ನಿರ್ಬಂಧ ಇರಲಿಲ್ಲ. ಅಲ್ಲೇನಿತ್ತು ಅಂತ ಹೇಳಿದ್ರೆ, ಈ ಒಂದು ಧೋರಣೆ ನಾನು ಬಹಳ ಹಾಸ್ಯವಾಗಿ ಹೇಳೋದಾದ್ರೆ, ಕೋಳಿ ಕೇಳಿ ಸಾರ್ ಮಾಡಬೇಕಾ ಅಂತ ಯಾರು ಕೂಡ ಕೇಳಲ್ಲ. ಇಲ್ಲಿ ಸರ್ಕಾರ ಧೋರಣೆ ಈ ಕಾಯ್ದೆ ಪ್ರಕಾರ ಹಂಗಿತ್ತು, ನನ್ನ ಜಮೀನು ಸರ್ಕಾರಿ ಜಮೀನು ಬೇಕಾಗಿದೆ, ನಾ ತಗೊಳ್ತೇನೆ ಅಷ್ಟೇ, ಹೊರತು ಬೇರೆ ಇನ್ನೇನು ಇಲ್ಲ. ಮತ್ತೆ ಇಲ್ಲಿ ಸಾರ್ವಜನಿಕ ಉದ್ದೇಶ ಅನ್ನೋದನ್ನ ಡಿಫೈನ್ ಮಾಡಿರಲಿಲ್ಲ ಯಾವುದರಲ್ಲಿ, 1894ರ ಕಾಯ್ದೆನಲ್ಲಿ. ಯಾವುದು ಸರ್ಕಾರಕ್ಕೆ ಅಂದ್ರೆ, ಈ ಸರ್ಕಾರ ಅಂತ ಹೇಳಿದಾಗ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಅಧಿಕಾರವನ್ನು ಕೊಟ್ಬಿಡ್ತಾರೆ, ಸ್ವೀಪಿಂಗ್ ಪವರ್ ಸಿಕ್ಕಿತು ಜಿಲ್ಲಾಧಿಕಾರಿಗಳಿಗೆ. ಅದು ಸಾರ್ವಜನಿಕ ಉದ್ದೇಶ ಡಿಫೈನ್ ಮಾಡಿಲ್ಲ. ಆಗ ಏನಾಗುದು ಅಂತಲೇ, ಯಾವುದನ್ನ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಉದ್ದೇಶ ಅಂತ ಅವರು ಪರಿಗಣಿಸ್ತಾರೋ, ಅವ್ರ ಮನಸ್ಸಿಗೆ ಬರುತ್ತೋ, ಅವೆಲ್ಲ ಕೂಡ ಸಾರ್ವಜನಿಕ ಉದ್ದೇಶ ಆಗ್ತಿತ್ತು, ವೆಲ್ ಡಿಫೈನ್ಡ್ ಇರಲಿಲ್ಲ. ಆಮೇಲಿಂದ ಜಮೀನಿನ ಪರಿಹಾರ ನೀಡೋದು ಬಹಳ ಕಡಿಮೆ ಇತ್ತು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಡುವಂತಹ ಪರಿಹಾರದಲ್ಲಿ ಈಗಲೂ ಕೂಡ ಈ ಹೊಸ ಕಾಯ್ದಲ್ಲೂ ಕೂಡ ಏನಿದೆ ಅಂದ್ರೆ, ಅದ್ರಲ್ಲಿ ಕೊಡುವಂತಹ ಪರಿಹಾರಕ್ಕೂ ಜಮೀನಿನ ಬೆಲೆ ವಾಸ್ತವಾಗಿ ಇರೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬಟ್ ಏನಂತ ಹೇಳಿದ್ರೆ, ಕೊಡೋ ಪರಿಹಾರ ಸ್ವಲ್ಪ ಜಾಸ್ತಿ ಇದೆ, ಕುರುಡುಗಣ್ಣಿಗಿಂತ ಮೆಳ್ಗಣ್ಣ ವಾಸಿ ಇದ್ದಂಗೆ ಪರಿಹಾರ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಇನ್ನೊಂದು, ಈ ಕೊಡುವಂತಹ ಪರಿಹಾರದಲ್ಲಿ ಇನ್ನೊಂದು ಅದೇ ತರಹ ಜಮೀನನ್ನು ಕೊಂಡ್ಕೊಳ್ಳಕ್ಕಾಗಲ್ಲ. ಯಾಕೆಂದ್ರೆ ಕೊಡೋ ಪರಿಹಾರ 100 ರೂಪಾಯಿ ಇದ್ರೆ ಉದಾಹರಣೆಗೆ, ಅದರ ಬೆಲೆ 500 ರೂಪಾಯಿ ಇರುತ್ತದೆ, ಈ ಡಿಫರೆನ್ಸ್ 400 ರೂಪಾಯಿ ಇತ್ತು, ಅದೇ ಭರಿಸಬೇಕು, ಕೊಂಡ್ಕೊಳ್ಳಕ್ಕಾಗಲ್ಲ. ಆಮೇಲಿಂದ ಈ ಪರಿಹಾರ ಪಡೆಯೋದು ಕೂಡ ಭೂ ಮಾಲೀಕ ಪರದಾಡಬೇಕು, ಆ ಡಾಕ್ಯುಮೆಂಟ್ ತಗೊಂಬ ಈ ಡಾಕ್ಯುಮೆಂಟ್ ತಗೊಂಬ ಅಂತ ಹೇಳಿ ತುಂಬಾ ಪರದಾಟ ಇದೆ. ಇದು ಒಂದು ಕೆಲವು ಇದ್ರ ಡಿಫೆಕ್ಟ್ಸ್, ಅದು ಕಾಯ್ದೆ ಡಿಫೆಕ್ಟ್ ಅಲ್ಲ ಅದು. ಆಮೇಲಿಂದ ಸರ್ಕಾರ ಹಿಂದಿನ ಕಾಯ್ದೆ ಪ್ರಕಾರ ಮನಸೋ ಇಚ್ಛೆ ಎಮರ್ಜೆನ್ಸಿ ಕ್ಲಾಸ್ ಹಾಕಿ, Section 17 ಅಂತಿದೆ ಯಾವ್ದಲ್ಲಿ, 1894ರ ಕಾಯ್ದೆಯಲ್ಲಿ Section 17 ಪ್ರಕಾರ ಯಾವ್ದನ್ನು ಬೇಕಾದ್ರೂ ಹಾಕ್ಬಿಟ್ಟು ಅದನ್ನ ಮಾಡ್ಬಿಡೋದು. ಅವಾಗ ಅದರಲ್ಲಿ ಕೆಲವು ಎನ್ಕ್ವೈರಿಗಳಿಲ್ಲ, ಎನ್ಕ್ವೈರಿಗಳಿಲ್ಲ ಅಂತ ಹೇಳಿದಾಗ ಅಂದ್ರೆ ಅಹವಾಲನ್ನು ಕೇಳುವಂತಹ ಕೆಲವು ಸಂದರ್ಭಗಳಲ್ಲಿ ಅವಶ್ಯಕತೆ ಇಲ್ಲ, ಸೂಪರ್ ತಗೊಂಡ್ಬಿಡ್ಬೋದು ಬೇಗ, ಹಂಗಿರ್ತಿತ್ತು. ಅದನ್ನ ಅಪ್ಲೈ ಮಾಡ್ಬಿಟ್ಟು ಮಾಡ್ಬಿಡೋದು. ಇದು ಈ ಎಮರ್ಜೆನ್ಸಿ ಕ್ಲಾಸ್ ಅನ್ನು ದುರುಪಯೋಗ ಮಾಡ್ತಿದ್ರು ಹಿಂದೆ. ಆಮೇಲೆ ಸರ್ಕಾರ ಯಾವುದೇ ಜಮೀನನ್ನು ವಶಪಡಿಸಿಕೊಳ್ಳಕ್ಕೆ ಅಧಿಕಾರ ಹೊಂದಿತ್ತು, ಅಂದ್ರೆ ಯಾವುದೇ ಜಮೀನು ಬೇಕಾದ್ರೂ ಕೂಡ ಅದು ಫಲವತ್ತಾದ ಜಮೀನು ಕೂಡ ತಗೊಳ್ತಿದ್ರು. ಕೆಲವತ್ತ ನಾನೇ ನೋಡಿದ್ದೇನೆ, ಪಕ್ಕದಲ್ಲಿ ಡ್ರೈ ಲ್ಯಾಂಡ್ ಇರುತ್ತೆ, ಕುಸ್ಕಿನಿಮ್ ಇರುತ್ತೆ, ಅದು ಬೇಡ ನನಗೆ, ಅವನು ಇನ್ನೊಬ್ಬಂದು ನೀರಾವರಿ ಜಮೀನು ಅದನ್ನೇ ಬೇಕು ಅಂತಾರೆ. ಇದಾಗತ್ತಲ್ಲ, ಇಲ್ಲ ಸರ್ ಅದೇ ಬೇಕು ಸರ್ ಅಂತೇಳಿ. ಸೊ ಇದು ದುರುಪಯೋಗ ಮಾಡ್ಕೊಳಕ್ಕೆ ಅವಕಾಶ ಇತ್ತು ಆ ಹಿಂದಿನ ಕಾಯ್ದೆನಲ್ಲಿ. ಆಮೇಲೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕೆ ಅವಕಾಶ ಇರಲಿಲ್ಲ, ರಿಹಾಬಿಲಿಟೇಷನ್ ಅಂಡ್ ರೀಸೆಟ್ಲ್ಮೆಂಟ್ಗೆ ಹಿಂದಿನ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಅದರಲ್ಲಿ. ಮತ್ತೆ ಹಿಂದಿನ ಭೂ ಮಾಲೀಕ ಒಪ್ಪಿಗೆ ಪಡೆಯುವಂತಹ ಇರಲಿಲ್ಲ, ಭೂ ಮಾಲೀಕರ ಒಪ್ಪಿಗೆನ ಪಡೆಯುವಂತಹ ಕ್ಲಾಸ್ ಇರಲೇ ಇರಲಿಲ್ಲ. ಹೀಗಾಗಿ ಈ ಕಾಯ್ದೆ ಇನ್ನೂ ಹಲವಾರನ್ನ ಹೇಳ್ತಾ ಹೋಗ್ಬೋದು, ಬಹಳಷ್ಟು ಇದೆ ನ್ಯೂನತೆಗಳು. ಆಮೇಲೆ ಇನ್ನೊಂದೇನಂದ್ರೆ, ಜಮೀನುಗಳ ಪರಿಹಾರವನ್ನ ಯಾರು ಕೊಡ್ತಾ ಇದ್ರು, ಅದರ ನೈಜ ಮತ್ತು ಕಾನೂನುಬದ್ಧ ಮಾಲೀಕರಿಗೆ ಮಾತ್ರ.

खरीद केंद्र पर भीड़ ना हो इसलिए पंजीकृत किसानों को वाहनों के अनुमति पत्र के साथ SMS के जरिए निश्चित समय पर बारी बारी से बुलाया जाए। गोदामों पर खरीदी हुई फसल को लेने में शीघ्रता करें ताकि श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं, इसलिए किसान स्वस्थ रहे तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि एवं किसान कल्याण मंत्रालय, भारत सरकार द्वारा जनहित में जारी। इन्नू हलवारु प्लस एंड माइनस पॉइंट्स इदे, अदन्न हेळ्ता होग्तेने। इदु ई कायदे होसदागि बंतु, ई ई कायदे होसदागि बंद मेले ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಹೊಸ ಕಾಯ್ದೆ ಸ್ವಲ್ಪ ಹಳೆ ಕಾಯ್ದೆ ಭಿನ್ನವಾಗಿದೆ. ಒಂದು, ಮೊದಲನೇದು, ಇದನ್ನ ಪಟ್ಟಿ ಹಿಂದೆನೆ ಹೋದರೆ ಕಾಯ್ದೆ ಪಾರದರ್ಶಕ, ಸಂಪೂರ್ಣ ಪಾರದರ್ಶಕ, ಸಾರ್ವಜನಿಕರ ಅಭಿಪ್ರಾಯವನ್ನು ಪ್ರತಿ ಹಂತದಲ್ಲೂ ಕೂಡ ಪಡಿಬೇಕು. ಇಂಥ ಜಮೀನು ಅಕ್ವೈರ್ ಮಾಡ್ತೀವಿ ಅಂತ ಕರಾರವಾಗಿ ಹೇಳಕ್ ಹೋದಾಗ ಅಲ್ಲಿ ಹಿಂದೆ ಪೂರ್ತಿ ಸಾರ್ವಜನಿಕರ ಗಮನಕ್ಕೆ ತಂದು ಆನಂತರ ಮಾಡಿರಬೇಕು. ಅದೊಂದಿದೆ. ಅವಲಿಂದ ಭೂಸ್ವಾಧೀನ ಪ್ರಕರಣ ಪ್ರಾರಂಭವಾಗುವುದಕ್ಕೆ ಮುಂಚೆನೇ ಭೂ ಮಾಲೀಕರ ಒಪ್ಪಿಗೆಯನ್ನು ಪಡಿಬೇಕು. ಇಲ್ಲಿ ಏನಂದ್ರೆ ಎರಡು ತರ ಕೊಟ್ಟಿದ್ದಾರೆ. ಏನಂದ್ರೆ ಒಂದು 70% ಅಂಡ್ 80% ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇತ್ತು ಅಂತ ಹೇಳಿದ್ರೆ ಅದು 70% ಭೂ ಮಾಲೀಕರ ಅನುಮತಿಯನ್ನು ಪಡಿಬೇಕು, ಅಥವಾ ಆ ಯೋಜನೆಯ ವ್ಯಾಪ್ತಿ ಒಳಗಡೆ ಯಾರು ಬರ್ತಾರೋ ಅವರ ಲಿಖಿತ ಒಪ್ಪಿಗೆಯನ್ನು ಪಡಿಬೇಕು. ಪ್ರೈವೇಟ್ ಕಂಪನಿಯಿಂದ ಆಯ್ತು ಅಂತ ಹೇಳಿದ್ರೆ ಆಗ ಅಲ್ಲಿ 80% ಭೂ ಮಾಲೀಕರ ಒಪ್ಪಿಗೆಯನ್ನು ಪಡಿಬೇಕು. ಏನ್ ಸರ್ ಅದು 80%? 80% ಅಂದ್ರೆ ಈಗ ಒಂದು ಯೋಜನಾ ವ್ಯಾಪ್ತಿ ಇರ್ತದೆ, ಅದೊಂದು ಒಂದು 500 ಎಕರೆ ಬರ್ತದೆ. 500 ಎಕರೆನಲ್ಲಿ ಒಂದು 300 ಜನ ಓನರ್ಸ್ ಇರ್ತಾರೆ, ಭೂ ಮಾಲೀಕರು ಇರ್ತಾರೆ. ಆ ಭೂ ಮಾಲೀಕರ ಒಪ್ಪಿಗೆ, ಲಿಖಿತ ಒಪ್ಪಿಗೆಯನ್ನು ಪಡಿಬೇಕು. ನಮಗೆ ಈ ಜಮೀನನ್ನ ಈ ಒಂದು ಉದ್ದೇಶ ಕೊಡಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಡ್ಬೇಕು. ಶೇಕಡಾ 80% ಜನ ಅಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಇಲ್ಲ, ಯೋಜನೆ ಇಲ್ಲ. ಇದು ಸ್ವಲ್ಪ ಒನ್ ಆಫ್ ದ ಡ್ರಾಬ್ಯಾಕ್ಸ್, ಈ ಕಾಯ್ದೆ ಡ್ರಾಬ್ಯಾಕ್ ಇದು. ಯಾಕೆಂದ್ರೆ ಯಾವ್ದೊಂದು ಬಹಳ ತುರ್ತಾಗಿರದೆ ರಸ್ತೆ ಮಾಡಬೇಕು ಅಥವಾ ಒಂದು ಒಂದು ಇಂಡಸ್ಟ್ರಿಯಲ್ ಇದಕ್ಕೋಸ್ಕರ ಡೆವಲಪ್ ಮಾಡಬೇಕು, ತುರ್ತಾಗಿದೆ, ಜನಕ್ಕೆ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ, ಮತ್ತೊಂದು ಹೋಗುತ್ತೆ. ಅಲ್ಲಿ ನಾವು ಈ ಕಂಡೀಷನ್ ಹಾಕಿದಾಗ 80% ಜನ ಅಥವಾ 70% ಮಾಲೀಕರು ಒಪ್ಪಿಗೆ ಕೊಡಬೇಕು ಅಂತ ಬಂದಾಗ ಒಂದು 10% ಕೊಡಲಿಲ್ಲ ಅಂದ್ರೆ ಯೋಜನೆ ಬಿದ್ದೋಗುತ್ತೆ. ಆಮೇಲೆ ಸಾರ್ವಜನಿಕ ಉದ್ದೇಶ ಏನು ಅಂತ ಡಿಫೈನ್ ಮಾಡಿರಲಿಲ್ಲ ಹಿಂದಿನ ಕಾಯ್ದೆ, ಇಲ್ಲಿ ಡಿಫೈನ್ ಮಾಡಿದ್ದಾರೆ. Section 2 ಪ್ರಕಾರ ಡಿಫೈನ್ ಮಾಡಿದ್ದಾರೆ ಯಾವ್ಯಾವುದು ಭೂಸ್ವಾಧೀನ ಸಾರ್ವಜನಿಕ ಉದ್ದೇಶ ಅನ್ನೋ ಕ್ಯಾಟಗರಿನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅದನ್ನ ಸೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟು ಬೇರೆ ಉದ್ದೇಶಗಳಿಗೆ ಸ್ವಾಧೀನ ಮಾಡೋ ಹಂಗಿಲ್ಲ ಸರ್ಕಾರ. ಅಂದ್ರೆ ಅಮೆಂಡ್ಮೆಂಟ್ ಮಾಡಿದ್ರೆ ಮಾಡಬಹುದು, ಇದೇ ಕಾಯ್ದೆ ಅಮೆಂಡ್ಮೆಂಟ್ ಮಾಡಬೇಕು. ಡಿಫೈನ್ ಮಾಡಿ ಸಾರ್ವಜನಿಕ ಉದ್ದೇಶ ಅಂದ್ರೆ ಏನು ಅನ್ನೋದು ಡಿಫೈನ್ ಮಾಡಿದ್ದಾರೆ ಅದರಲ್ಲಿ. ಆಮೇಲೆ ಇದು ಮನಸ್ಸು ಇಚ್ಛೆ ಎಮರ್ಜೆನ್ಸಿ ಕ್ಲಾಸ್ ಹಾಕಕ್ ಬರಲ್ಲ. ಇಲ್ಲೇನ್ ಮಾಡಿದರೆ ಎರಡು ಸಂದರ್ಭದಲ್ಲಿ ಮಾತ್ರ, ಎರಡು ಮೂರು ಸಂದರ್ಭದಲ್ಲಿ. ಒಂದು ಪ್ರಕೃತಿ ವಿಕೋಪ ಆಗಿರಬೇಕು, ಅದಕ್ಕೆ ಪರಿಹಾರವನ್ನು ಕೊಡುವ ಉದ್ದೇಶದಿಂದ ಜಮೀನು ಬೇಕಾದ ಆಗ ಅಕ್ವೈರ್ ಮಾಡಬಹುದು, ಆ ಉದ್ದೇಶಕ್ಕೆ ರಿಹಾಬಿಲಿಟೇಷನ್ ರಿಸೆಟಲ್ಮೆಂಟ್ ಇದಕ್ಕೆ ಮಾಡಬಹುದು. ಇನ್ನೊಂದೇನೆಂದರೆ ರಕ್ಷಣೆಗೆ ಸಂಬಂಧಪಟ್ಟ, ನಮ್ಮ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಡಿಫೆನ್ಸ್, ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದರೆ ಮಾತ್ರ ನಾವು ಎಮರ್ಜೆನ್ಸಿ ಕ್ಲಾಸ್ ಅಲ್ಲಿ ಹೋಗ್ಬೋದೇನೆ ಹೊರತು, ಆ Section 40 ಬರುತ್ತೆ ಅಲ್ಲಿ ಹೋಗೋದೇನೆ ಹೊರತು ಬೇರೆದಲ್ಲಿ ಅವಕಾಶ ಇಲ್ಲ. ಅಂದ್ರೆ ಹಿಂದೆ DC ಸ್ವೀಪಿಂಗ್ ಪವರ್ಸ್ ಇತ್ತು, ಯಾವ್ದನ್ನು ಬೇಕಾದ್ರೂ ಎಮರ್ಜೆನ್ಸಿ ಕ್ಲಾಸ್ ಅಂತ Section 17 ತಂದ್ಬಿಡೋದಾಗಿದೆ. ಇಲ್ಲಿ ತರಕಾಗಲ್ಲ, ಇದು ಮನಸ್ಸು ಇಚ್ಛೆ ಅದಿಲ್ಲ. ಆಮೇಲೆ ಸರ್ಕಾರ ಯಾವುದೇ ಜಮೀನನ್ನ ವಶಪಡಿಸಿಕೊಳ್ಳಬಹುದು ಅಂತ ಹಿಂದೆ ಮಾಡಿದ್ರು, ಹಾಗೆ ಇದು ಅದಿಲ್ಲ. ಇದರಲ್ಲಿ ಈಗ ಒಂದು ಇದು ಮಾಡಿದ್ದಾರೆ, ಏನಂದ್ರೆ ನೀರಾವರಿ ಜಮೀನುಗಳನ್ನ ವಶಪಡಿಸಿಕೊಳ್ಳೋಂಗಿಲ್ಲ, ಮಲ್ಟಿಪಲ್ ಕ್ರಾಪ್ಸ್ ಬೆಳೆಯುವ ಜಮೀನನ್ನ ವಶಪಡಿಸಿಕೊಳ್ಳೋಂಗಿಲ್ಲ. ಆದರೆ ಈ ರೈಲ್ವೆ ಹೆದ್ದಾರಿಗಳು, MDR ರಸ್ತೆ, ನೀರಾವರಿ ಕಾಲುವೆಗಳು, ವಿದ್ಯುತ್ ಸರಬರಾಜು ಲೈನ್ಗಳು ಹಾಕೋದಕ್ಕೆ ಏನಿದೆ ಅದಕ್ಕೆ ಈ ಒಂದು ರಿಸ್ಟ್ರಿಕ್ಷನ್ ಅಪ್ಲೈ ಆಗಲ್ಲ. ಅದು ಬೇಕೇ ಬೇಕದು, ಅದ್ರ ನೀರಾವರಿ ಇದ್ರೂ ಕೂಡ ಹೋಗಬೇಕು, ಡ್ರೈ ಜಮೀನು ಇದ್ರು ಕೂಡ ಆಗ್ಲೇಬೇಕು. ಅದಕ್ಕಿದೆ ಬಹುವಾರ್ಷಿಕ ಬೆಳೆ ಮತ್ತು ನೀರಾವರಿ ಜಮೀನುಗಳನ್ನ ವಶಪಡಿಸಿಕೊಳ್ಳೋಂಗಿಲ್ಲ. ಆಮೇಲೆ ಹಳೆ ಕಾಯ್ದೆ ಅಸ್ತಿತ್ವದಲ್ಲಿದ್ದಾಗ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರ ಮನವೊಲಿಸಿ ಪ್ರಾಥಮಿಕ ಅಧಿಸೂಚನೆ ಹೊಸ್ಕೊಂಡ್ಬಿಡೋರು. ಇದು ಅದಾಗಲ್ಲ. ಈಗ ಅದಕ್ಕೆ ಸಪರೇಟ್ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ಬೇಕು, ಒಂದು ಸ್ಟೆಪ್ ನ ಫಾಲೋ ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಹೊಸ ಕಾಯ್ದೆ ಅನ್ವಯ ಈ ಜಮೀನು ಕೋರು ಬೇಕಾಗುವಂತಹ ಸರ್ಕಾರಿ ಇಲಾಖೆಗಳು ಅಥವಾ ಒಂದು ಡಿಪಾರ್ಟ್ಮೆಂಟ್ ಇರೋ ಅಥವಾ ಒಂದು ಕಂಪನಿಗಳಾಗಲಿ ಸರ್ಕಾರಕ್ಕೆ ದಾಖಲೆಗಳ ಸಮೇತ ಅರ್ಜಿಯನ್ನು ಕೊಡಬೇಕು. ಸರ್ಕಾರ ಮನವಿಯನ್ನು ಕೊಟ್ಟ ಮೇಲೆ ಅದು ಉದ್ದೇಶ ಹೇಳಿರಬೇಕು, ಎಷ್ಟೆಕರೆ ಬೇಕು, ಯಾವುದಕ್ಕೋಸ್ಕರ ಕೂಡ ಹೇಳಿರಬೇಕು. ಹೇಳಿದ್ದು ಅದನ್ನು ಸರ್ಕಾರ ಕೂಲಂಕಷವಾಗಿ ಪರಿಶೀಲಿಸಿ ಒಂದು ಆದೇಶವನ್ನು ಮಾಡುತ್ತೆ. ಯಾವುದಕ್ಕೆ? ಸಾಮಾಜಿಕ ಪರಿಣಾಮ ಅಧ್ಯಯನವನ್ನ ಮಾಡಬೇಕು ಅಂತ ಆದೇಶ ಮಾಡುತ್ತೆ. Section 4(1) ಹೊಸ ಕಾಯ್ದಿನಲ್ಲಿ ಮಾಡುತ್ತೆ. ಈ ಆದೇಶವನ್ನ ಮಾಡೋದ್ರ ಜೊತೆ ನನಗೆ ಪ್ರಕಟಣೆ ಕೂಡ ಹೊರಡಿಸುತ್ತೆ. ಈ ಪ್ರಕಟಣೆ ಪತ್ರಿಕೆಗಳಲ್ಲಿ, ಯೋಜನಾ ಪ್ರದೇಶಗಳಲ್ಲಿ ಪ್ರಕಟ ಆಗಬೇಕು. ಅಂದ್ರೆ ಜನಕ್ಕೆ, ಜನರ ಗಮನಕ್ಕೆ ತರಬೇಕು, ಗೊತ್ತಾಗಬೇಕು. ಈ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಡೆ ಈ ಸಾಮಾಜಿಕ ಪರಿಣಾಮ ಅಧ್ಯಯನ ಕಂಪ್ಲೀಟ್ ಆಗಿರಬೇಕು, 6 ತಿಂಗಳ ಒಳಗಡೆ. ಆಮೇಲೆ ಈ ಸಮಿತಿಯನ್ನ ಸರ್ಕಾರ ನೇಮಕ ಮಾಡುತ್ತೆ. ಸರ್ಕಾರ ಅಂದ್ರೆ ಜಿಲ್ಲಾಧಿಕಾರಿಗಳು, ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸಿ ರೆಪ್ರೆಸೆಂಟ್ ದ ಗವರ್ಮೆಂಟ್ ಅಂತ. ಈ ಸಮಿತಿ ಅಧ್ಯಯನ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನ ಪರಿಗಣನೆ ತಗೊಳ್ತದೆ. ಒಂದು, ಈ ಭೂಸ್ವಾಧೀನ ಸಾರ್ವಜನಿಕ ಉದ್ದೇಶಕ್ಕೆ ಪೂರಕವಾಗಿದೆಯಾ, ಉದ್ದೇಶವನ್ನ ಈಡೇರಿಸುತ್ತಾ, ಭೂಸ್ವಾಧೀನ ತೊಂದರೆ ಒಳಗಾಗುವ ಕುಟುಂಬಗಳ ಎಷ್ಟು, ಅವುಗಳಲ್ಲಿ ಎಷ್ಟು ಕುಟುಂಬ ಹೊರದೂಡಲ್ಪಡ್ತಾರೆ, ಡಿಸ್ಪ್ಲೇಸ್ ಆಗ್ತಾರೆ, ಜಮೀನುಗಳ ವಿಸ್ತೀರ್ಣ ಎಷ್ಟು, ಅದರಲ್ಲಿ ಸಾರ್ವಜನಿಕ ಜಮೀನೆಷ್ಟು, ಖಾಸಗಿ ಜಮೀನೆಷ್ಟು, ಮನೆಗಳೆಷ್ಟು, ಕಾಲೋನಿಗಳೆಷ್ಟು, ಭೂಸ್ವಾಧೀನ ತೊಂದರೆ ಒಳಗಾಗುವ ಇತರೆ ಸೌಕರ್ಯಗಳೇನು, ಮೂಲಭೂತ ಸೌಕರ್ಯಗಳೇನು, ರಸ್ತೆಗಳ ಹಾಳಾಗತ್ತಾ, ಕಾಲುವೆಗಳ, ಮತ್ತೊಂದ ಸರ್ಕಾರಿ ಕಚೇರಿಗಳ, ಅವೆಲ್ಲ ಕೂಡ ಹೇಳಬೇಕು. ಮತ್ತೆ ಪ್ರಸ್ತಾಪಿಸಿರುವ ಜಮೀನು, ಭೂಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳಿರ್ತೀರಲ್ಲ, ಆ ಜಮೀನು ಕನಿಷ್ಠ ಇಷ್ಟು ಜಮೀನು ಮಾತ್ರ ಮಾಡ್ಕೊಳ್ತಿದೀವ ಅಂತ ಹೇಳ್ಬೇಕು. ಅಂದ್ರೆ ಹೆಚ್ಚು ಜಮೀನು ಅಕ್ವೈರ್ ಮಾಡೋಂಗಿಲ್ಲ, ಆದಷ್ಟು ಕಮ್ಮಿ ಜಮೀನು ಅಕ್ವೈರ್ ಮಾಡಬೇಕು, ಅದೊಂದು. ಆಮೇಲಿಂದ ಈ ಜಮೀನನ್ನ ಪ್ರಸ್ತಾವನೆ ಮಾಡಿರ್ತಾರಲ್ಲ, ಆ ಜಮೀನನ್ನ ಇಲ್ಲಿ ಪ್ರಸ್ತಾವನೆ ಕೊಡಕ್ಕಿಂತ ಮುಂಚೆ ಬೇರೆ ಜಮೀನು ಏನಾದ್ರು ನೋಡಿದ್ರ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಅದಲ್ಲದೇನೆ ಈ ಭೂಸ್ವಾಧೀನದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಿ, ಯಾವುದು ಈ ಸಮಿತಿ ಪರಿಶೀಲನೆ ಮಾಡಿ, ಆಮೇಲಿಂದ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಸಾರ್ವಜನಿಕರ ಆಹ್ವಾನ ಕೇಳಬೇಕು. ಅದಕ್ಕೋಸ್ಕರ ಪಬ್ಲಿಕ್ ಇದನ್ನ ಸಾರ್ವಜನಿಕ ಸಭೆಯನ್ನು ಕರಿಬೇಕು, ಅವರ ಅಭಿಪ್ರಾಯಗಳನ್ನು ದಾಖಲೆ ಮಾಡ್ಕೋಬೇಕು. ದಾಖಲೆ ಎಲ್ಲ ಮಾಡಿಕೊಂಡು ಆ ನಂತರ ಸ್ಟಡಿ ಎಲ್ಲ ಕೂಡ ಪ್ರತಿಯೊಂದು ಮನೆಗೆ ಕೂಡ ಹೋಗಿ, ಅಲ್ಲಿ ಪ್ರತಿ ಗ್ರಾಮ ಪ್ರತಿ ಮನೆಯೂ ಕೂಡ ಹೋಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆ ನಂತರ ಅವರು ತಮ್ಮ ಶಿಫಾರಸುಗಳನ್ನ ಕೊಡ್ತಾರೆ. ಯಾರಿಗೆ? ಡಿಸಿ ಅವರಿಗೆ ಕೊಡ್ತಾರೆ. ಅದರ ಜೊತೆಯಲ್ಲಿ ಸಾಮಾಜಿಕ ಪರಿಣಾಮ ಅಧ್ಯಯನ ಸಮಿತಿ ಅವರು ಒಂದು ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನು ಕೂಡ ತಯಾರು ಮಾಡಿಕೊಡಬೇಕು. ಇದನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಾದ್ಮೇಲೆ ಅದು ಡಿಸಿ ಕಚೇರಿಯಲ್ಲಿ, ಎಸಿ ತಾಲೂಕು ಆಫೀಸ್ನಲ್ಲಿ, ಯೋಜನಾ ಪ್ರದೇಶದಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ವೆಬ್ಸೈಟ್ನಲ್ಲಿ ಪ್ರಕಟಣೆ ಆಗಬೇಕು. ಯಾವುದು? ಇವರ ವರದಿ. ಅದಾದ ನಂತರ ಸಾಮಾಜಿಕ ಪರಿಣಾಮ ಅಧ್ಯಯನ ಅಲ್ಲದೇನೆ ಪರಿಸರ ಪರಿಣಾಮ ಅಧ್ಯಯನ ಕೂಡ ಮಾಡಬೇಕು, ಅದು ಕೂಡ ಇದೆ. ಇದಾದ್ಮೇಲೆ ಈ ಒಂದು ವರದಿ ಏನಿರುತ್ತೆ, ಸಾಮಾಜಿಕ ಪರಿಣಾಮ ಅಧ್ಯಯನ ಸಂಸ್ಥೆ, ಅದಕ್ಕೆ ಎಸ್ಐಎ ಅಂತ ಹೇಳ್ತೀವಿ, ಈ ಎಸ್ಐಎ ವರದಿಯನ್ನ ಒಂದು ತಜ್ಞರ ಸಮಿತಿ ಮುಂದೆ ಇಡ್ತಾರೆ. ಆ ತಜ್ಞರ ಸಮಿತಿ ಇನ್ನೊಂದು ಪರಿಶೀಲನೆ ಮಾಡುತ್ತೆ, ಪರಿಶೀಲನೆ ಮಾಡಿ ತನ್ನ ಒಂದು ಅಭಿಪ್ರಾಯವನ್ನ ಕೊಡಬೇಕು. ಅವರು ಅಭಿಪ್ರಾಯದಲ್ಲಿ ಏನ್ಬಹುದು, ಕೇಳಿರುವಂತಹ ಎಕ್ಸ್ಟೆಂಡ್ ಅನ್ನು ಕಮ್ಮಿ ಮಾಡಬಹುದು, ಈ ಯೋಜನೆ ಅಗತ್ಯ ಇಲ್ಲ, ಸಾರ್ವಜನಿಕ ಉಪಯೋಗ ಆಗಲ್ಲ ಅಂತ ಹೇಳಬಹುದು, ಅಥವಾ ಯೋಜನೆ ಉಪಯೋಗ ಆಗುತ್ತೆ ಅಂತ ಕೂಡ ಹೇಳಿ ಸರ್ಕಾರಕ್ಕೆ ಬಿಡುವಂತ, ಇದನ್ನ ಕೈಬಿಡಿ ಅಂತ ಹೇಳಬಹುದು, ಅಥವಾ ಮುಂದುವರೆಸಿ ಅಂತ ಹೇಳಬಹುದು, ಅಥವಾ ಅನುಮತಿ ಕೊಡಿ ಅಂತ ಶಿಫಾರಸು ಮಾಡಬಹುದು. ಆದರೆ ಸರ್ಕಾರಕ್ಕೆ ಇವರ ಒಂದು ತಜ್ಞರ ಒಂದು ವರದಿ ಏನಿರುತ್ತೆ ಅದು ಬೈಂಡಿಂಗ್ ಅಲ್ಲ. ಬೈಂಡಿಂಗ್ ಅಂದ್ರೆ ಅದನ್ನ ಖಂಡಿತವಾಗಿ ಪಾಲಿಸಬೇಕು ಅಂತ ಏನಿಲ್ಲ, ಸರ್ಕಾರ ತನ್ನ ವಿವೇಚನೆ ಉಪಯೋಗಿಸಿ ಅನುಮತಿಯನ್ನು ಕೊಡಬಹುದು ಅಥವಾ ತಿರಸ್ಕರಿಸಬಹುದು. ಇದು ತಜ್ಞರ ಸಮಿತಿ ಇದಾಯಿತು. ಎಕ್ಸ್ಪರ್ಟ್ ಸಮಿತಿ ವರದಿಯನ್ನು ಕೂಡ ಸಾರ್ವಜನಿಕ ಗಮನಕ್ಕೆ ತರಬೇಕು, ಅಂದ್ರೆ ಪಬ್ಲಿಷ್ ಮಾಡಬೇಕು. ಸರ್ಕಾರ ಇದೆಲ್ಲವನ್ನು ಪರಿಶೀಲನೆ ಮಾಡಿದ ನಂತರ ಸರ್ಕಾರಕ್ಕೆ ಬರುತ್ತೆ ಇವೆಲ್ಲ ಕೂಡ, ಎಲ್ಲ ವರದಿಗಳು ಬಂದಾದ್ಮೇಲೆ ಸರ್ಕಾರಕ್ಕೆ ಇದು ಭೂಸ್ವಾಧೀನ ಅವಶ್ಯಕತೆ ಇದೆ ಅಂತ ಕಂಡು ಬಂದರೆ ತಜ್ಞರ ಸಮಿತಿ ಒಂದು ವೇಳೆ ಅದು ಯೋಜನೆ ಬೇಡ ಅಂತ ಹೇಳಿದ್ರು ಕೂಡ ಸರ್ಕಾರ ಅನುಮತಿಯನ್ನು ಕೊಡಬಹುದು. ಸರ್ಕಾರ ಅಂದ್ರೆ ಇಲ್ಲಿ ಯಾರು ಸರ್? ಮತ್ತೆ ಕಂದಾಯ ಸಚಿವರೇ ಬರ್ತಾರೆ? ಕಂದಾಯ ಸಚಿವರೇ ಬರ್ತಾರೆ. ಹೌದಾ? ಆದ್ರೆ ಹೆಚ್ಚಿನ ಇದಂತ ಹೇಳಿದ್ರೆ ಕ್ಯಾಬಿನೆಟ್ ಮುಂದೆ ಕೂಡ ಹೋಗಬಹುದು. ಇಟ್ ಡಿಪೆಂಡ್ಸ್, ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ, ಕೆಲವು ಬಾರಿ ಆಗುತ್ತೆ, ಖಂಡಿತ ಆಗುತ್ತೆ. ಆಮೇಲೆ ಅನುಮತಿಯನ್ನು ಕೊಡುತ್ತೆ. ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಕ್ಕೆ ಮುಂಚೆ ಖಾಸಗಿ ಸಂಸ್ಥೆಗಳವರು, ಖಾಸಗಿ ಕಂಪನಿಗಳಿಗಾಗಿ ಅಕ್ವೈರ್ ಏನ್ ಮಾಡ್ತಿದೀವಿ, ಅಲ್ಲಿ ಬರುವಂತಹ ಜಮೀನಿನ ಮಾಲೀಕರು 80% ಅನುಮತಿ, ಮೊದಲು ಹೇಳಿದೆ ನಾನು, 80% ಜನ ಅನುಮತಿಯನ್ನು ಕೊಡಬೇಕು ಅಥವಾ ಲಿಖಿತ ಒಪ್ಪಿಗೆಯನ್ನು ಕೊಡಬೇಕು. ಅದೇ ಪಬ್ಲಿಕ್ ಪ್ರೈವೇಟ್ ಆದರೆ 70% ಜನ ತಮ್ಮ ಒಪ್ಪಿಗೆಯನ್ನು ಕೊಡಬೇಕು, ಲಿಖಿತ ಒಪ್ಪಿಗೆಯನ್ನು ಕೊಡಬೇಕು. ಆ ನಂತರದಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇಲ್ಲಿ ಒಂದು ಹೊಸ ಕಾಯ್ದೆ ಇನ್ನೊಂದು ಹೇಳಿ, ರಿಹಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ ಇದೆ ಇಲ್ಲಿ, ಹಳೆಯದರಲ್ಲಿ ಇಲ್ಲಿಲ್ಲ, ಈ ಇದರಲ್ಲಿ ಇದೆ, ಹೊಸ ಕಾಯ್ದೆನಲ್ಲಿ ಇದೆ. ಆನಂತರ ಇದನ್ನ ಸರ್ಕಾರ ಅನುಮತಿ ಕೊಡುತ್ತೆ. ಅನುಮತಿ ಕೊಟ್ಟಾದ್ಮೇಲೆ ಅದನ್ನ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಆ ಪ್ರಾಥಮಿಕ ಅಧಿಸೂಚನೆ ಏನು ಹೊರಡಿಸಿರ್ತಾರೆ ಅದು ಪತ್ರಿಕೆಗಳಲ್ಲಿ ಗೆಜೆಟಲ್ ಪ್ರಕಟಣೆ ಆಗಬೇಕು, ವೆಬ್ಸೈಟಲ್ಲಿ ಪ್ರಕಟಣೆ ಆಗಬೇಕು, ಯೋಜನಾ ವ್ಯಾಪ್ತಿಯಲ್ಲಿ ಪ್ರಕಟಣೆ ಆಗಬೇಕು, ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಕಟಣೆ ಆಗಬೇಕು. ಇವೆಲ್ಲನೂ ಕೂಡ ಇದೆ, ಒಂದು ಇದನ್ನು ಕೊಟ್ಟಿದ್ದಾರೆ. ಎಲ್ಲ ಹಸ್ತನ್ನು ಕೂಡ ಪ್ರಕಟಣೆ ಅಂದ್ರೆ ಇದು ಡಿಸಿ ಎಸಿ ಕಚೇರಿ, ತಾಲೂಕು ಕಚೇರಿ, ಯೋಜನಾ ಪ್ರದೇಶ, ಪತ್ರಿಕೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಪ್ರಕಟಣೆ ಆಗಬೇಕು. ಅಂದ್ರೆ ನಾವು ಸಾರ್ವಜನಿಕರ ಗಮನಕ್ಕೆ ತರಕ್ಕೋಸ್ಕರ ಆದಷ್ಟು ಪ್ರಯತ್ನವನ್ನು ಮಾಡಿದೀವಿ ಅನ್ನೋದು ರೆಕಾರ್ಡಿಂಗ್. ಈ ಪ್ರಕಟಣೆಯನ್ನು ಆಲಿಸಿಬಿಟ್ಟು ಸಾರ್ವಜನಿಕರು ತಮ್ಮ ಅಬ್ಜೆಕ್ಷನ್ಸ್ ಅನ್ನು ಹಾಕಬಹುದು. ನೋಡಿ, ಈ ಪ್ರಾಥಮಿಕ ಅಧಿಸೂಚನೆ ಅಂದ್ರೆ 11(1) ಅಂತ ಹೇಳ್ತೀವಿ, ಸೆಕ್ಷನ್ 11(1) ಅಂತ. ಇದರ ಪ್ರಕಾರ ಅಬ್ಜೆಕ್ಷನ್ ಕಾಲ್ಪ ಮಾಡ್ತಾರೆ, ಅಬ್ಜೆಕ್ಷನ್ ಹಾಕಬೇಕು, ಹಾಕೋರು ಹಾಕಬಹುದು. ಇಲ್ಲಿ ಇನ್ನೊಂದು ಮರ್ತೇನೆ ನಾನು, ಏನಂದ್ರೆ ಈ ಅಧಿಸೂಚನೆ ಜೊತೆನಲ್ಲಿ ಈ ಪ್ರಾಥಮಿಕ ಅಧಿಸೂಚನೆ ಏನು ಹಾಕ್ತಾರೆ ಅದರ ಜೊತೆನಲ್ಲಿ ಈ ಸಾಮಾಜಿಕ ಪರಿಣಾಮ ಅಧ್ಯಯನ ಮಾಡಿರ್ತಾರಲ್ಲ ವರದಿ, ಅದರ ಸಾರಾಂಶವನ್ನು ಇದರ ಜೊತೆ ಲಗತ್ತಿಸಿರಬೇಕು. ಯಾವ ಜೊತೆ? ಈ ಪ್ರಾಥಮಿಕ ಅಧಿಸೂಚನೆ ಜೊತೆನಲ್ಲಿ ಈ ಸಾರಾಂಶವನ್ನು ಕೂಡ ಲಗತ್ತಿಸಿರಬೇಕು. ಲಗತ್ತಿಸಿ ಪ್ರಕಟಣೆ ಮಾಡಬೇಕು. ಆ ಪ್ರಕಟಣೆ ಮಾಡೋದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಯಾವ ಗ್ರಾಮದಲ್ಲಿ ಯಾವ ಭೂ ಮಾಲೀಕರ ಎಷ್ಟೆಕರೆ ಜಮೀನು, ಯಾವ ಸರ್ವೆನಲ್ಲಿ ಹೋಗುತ್ತೆ, ಅದರ ಚೆಕ್ ಬಂದಿ ಏನು, ಅದ್ರಲ್ಲಿ ಬರುವಂತಹ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಜನ ಮಾಡಿರ್ತಾರೆ, ರೈತರು ಮಾಡಿದ್ದಾರೆ, ಅದನ್ನು ಕೂಡ ರೆಕಾರ್ಡ್ ಮಾಡಿ ಕೊಟ್ಟಿರ್ತಾರೆ. ಆಮೇಲೆ ಅಲ್ಲಿ ಒಂದಿನ ಹೇಳಿರ್ತಾರೆ, ಈ ಒಂದು ಜಮೀನನ್ನ ಈ ಪ್ರಕಟಣೆ ಆದ ನಂತರ ಯಾರೂ ಕೂಡ ಈ ಜಮೀನನ್ನು ಮಾರಾಟ ಮಾಡಬಹುದು, ಅಭಿವೃದ್ಧಿ ಮಾಡಬಾರದು ಅಂತ ಹೇಳಿ ಒಂದು ಕಂಡೀಷನ್ ಕೂಡ ಹಾಕಿರ್ತಾರೆ. ಮತ್ತೆ ಇದು ಈಗಿನ ಹೊಸ ಪ್ರಕಾರ ಆರ್ಟಿಸಲ್ ಕೂಡ ಎಂಟ್ರಿ ಬರುತ್ತೆ, ಆಗ ಯಾರು ಕೂಡ ಕೊಂಡ್ಕೊಳ್ಳಕ್ಕೆ ಅವಕಾಶ ಆಗಲ್ಲ. ಕೆಲವೇನ್ ಮಾಡ್ತಾರೆ, ಈ ನೋಟಿಫಿಕೇಶನ್ ಬಂದ ತಕ್ಷಣ ಮಾರಾಟ ಮಾಡಕ್ ಹೋಗ್ತಾರೆ, ತಪ್ಸ್ಕೊಂಡ್ಬಿಡೋಣ ಅಂತ. ಅದು ಆಗಲ್ಲ, ಯಾಕೆಂದ್ರೆ ಅದು ಅಲ್ಲಿ ಆರ್ಟಿಸಲ್ ಬಂದ್ಬಿಟ್ಟಿರುತ್ತೆ. ಸೊ ನೋಬಡಿ ಕ್ಯಾನ್ ಪರ್ಚೇಸ್ ಇಟ್, ಆ ನೋಬಡಿ ಕ್ಯಾನ್ ಸೆಲ್ ಇಟ್, ಅದಾಗಿರುತ್ತೆ. ಅದಾದ ನಂತರ ಈ ಪ್ರಾಥಮಿಕ ಅಧಿಸೂಚನೆ ಹೊರಟ ಮೇಲೆ ಯಾರು ಈ ಜಮೀನಿನ ಇದರ ಬಗ್ಗೆ ತಕರಾರು ಇರುತ್ತೆ, 30 ದಿನಗಳ ಒಳಗಡೆ ಅವರು ತಕರಾರನ್ನ ಹಾಕಬಹುದು. ಅದನ್ನ ಈ ಯಾರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಆಗಿರ್ತಾರೆ ಅವರು ಅದನ್ನು ಹಿಯರ್ ಮಾಡಬೇಕು. ಈಗ ಇಲ್ಲಿ ಕಾಯ್ದೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಹತ್ರನೂ ಕೂಡ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಂತ ಹೇಳ್ತಾರೆ. ಅದು ಆ ಜಿಲ್ಲಾಧಿಕಾರಿ ಜೊತೆನಲ್ಲಿ ಒನ್ ಹೂ ಹ್ಯಾಸ್ ಬೀನ್ ಆಥರೈಸ್ಡ್ ಟು ಪರ್ಫಾರ್ಮ್ ದಿ ಫಂಕ್ಷನ್ಸ್ ಆಫ್ ದಿ ಡಿಸಿ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಎಸಿ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್. ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಹಾಕಿರ್ತಾರೆ, ಅವ್ರ ಮುಂದೆ ಕೊಡ್ತಾರೆ. ಇಲ್ಲಿ ಇನ್ನೊಂದು ಹೇಳೋದು ಮರ್ತೇನೆ, ಏನಂದ್ರೆ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿಕ್ಕಿಂತ ಮುಂಚೆ ಒಂದು ಕರಡ್ ಅನ್ನು ತಯಾರು ಮಾಡಿರ್ತಾರೆ. ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಆಗಿರ್ತಾರೆ, ಅವರು ತಮ್ಮ ಸರ್ವೇಯರನ್ನ ಮತ್ತು ಇವರನ್ನ ಮಾಡಿಸಿರ್ತಾರೆ. ಅದನ್ನು ಒಂದ್ಸಾರಿ ಈ ಎಸಿಆರ್ ಅವರು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಅವರು ಸ್ಥಳ ತನಿಖೆಯನ್ನು ಮಾಡಬೇಕು, ಎಷ್ಟೋ ಇದರಲ್ಲಿ ಕೆಲವು ಅಂಶಗಳನ್ನು ಬಿಟ್ಬಿಟ್ಟಿರ್ತಾರೆ, ಅದನ್ನು ಪರಿಶೀಲನೆ ಮಾಡೋದಷ್ಟು ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಾದ್ರೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರ್ತಾರೆ, ಅದಾಗಬಾರದು. ಸೊ ಆದ ನಂತರ ಇವೆಲ್ಲ ಅದನ್ನ ಅಬ್ಜೆಕ್ಷನ್ಸ್ ಎಲ್ಲ ಹಿಯರ್ ಮಾಡಿ, ಆ ಹಿಯರ್ ಮಾಡ್ತಾನು ಕೂಡ ಕೆಲವರು ಸ್ವಾಮಿ ಸ್ಥಳ ತನಿಖೆ ಮಾಡಿ ಅಂತ ಕೇಳ್ತಾರೆ. ಎಸಿಯವರು ಹೋಗಿ ಸ್ಥಳ ತನಿಖೆ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ದಟ್ ಬಿಕಮ್ಸ್ ಒನ್ ಆಫ್ ದ ರೀಸನ್ಸ್ ಟು ಗೋ ಆನ್ ಅಪೀಲ್ ಬಿಫೋರ್ ದ ಹೈಕೋರ್ಟ್. ಅದನ್ನ ಅವರ ರೆಕಾರ್ಡ್ ಅನ್ನ ಹಿಯರ್ ಮಾಡಿ ಅಂದ್ರೆ ಅವರ ಅಹವಾಲನ್ನ ಕೇಳಿ ಅದನ್ನ ಒಂದು ಕೋರ್ಟ್ ನ ಪ್ರೊಸೀಡಿಂಗ್ಸ್ ಪ್ರಕಾರ ಅದನ್ನ ರೆಕಾರ್ಡ್ ಮಾಡಿಕೊಂಡು ಸ್ಥಳ ತನಿಖೆ ಮಾಡಿ ಆನಂತರ ಆದೇಶವನ್ನು ಮಾಡಬೇಕು. ಆದೇಶ ಸಹಿತ ಸರ್ಕಾರಕ್ಕೆ ವರದಿ ಹೋಗುತ್ತೆ, ಅದನ್ನ ಕೈಬಿಡಿ ಅಂತ ಹೇಳಿ ಏನು ಶಿಫಾರಸು ಮಾಡಿದ್ರೆ ಕೈಬಿಡಬಹುದು, ಅಥವಾ ಅದನ್ನು ತಳ್ಳಿ ಹಾಕಿ ಮುಂದುವರಿಸಿ ಅಂತ ಕೂಡ ಹೇಳಬಹುದು. ಇದರ ಮಧ್ಯದಲ್ಲಿ ಇನ್ನೊಂದು ಜಾಯಿಂಟ್ ಮೆಜರ್ಮೆಂಟ್ ಸರ್ಟಿಫಿಕೇಟ್ ಸರ್ವೆ ಅಂತ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಅಕ್ವೈರಿಂಗ್ ಬಾಡಿ, ಇಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿ ಯಾರು ಜಮೀನು ಬೇಕಾಗಿರೋ ರಿಕ್ವೈರಿಂಗ್ ಬಾಡಿ ಅಂತ ಹೇಳ್ತೀವಿ, ಹಳೆ ಕಾಯ್ದಲ್ಲಿ ಅಕ್ವೈರಿಂಗ್ ಬಾಡಿ ಅಂತ ಹೇಳ್ತಿದ್ವಿ, ಇಲ್ಲಿ ರಿಕ್ವೈರಿಂಗ್ ಬಾಡಿ. ಅವರು ನಮ್ಮ ಜಮೀನಿನ ಮಾಲೀಕರು ಸರ್ವೆಯರು ರೆವಿನ್ಯೂ ಇನ್ಸ್ಪೆಕ್ಟರ್ ಇವರೆಲ್ಲ ಹೋಗಿ ಆಮೇಲೆ ರಿಕ್ವೈರಿಂಗ್ ಬಾಡಿ ಅವರು ಕೂಡ ಇರಬೇಕು, ಅವರು ಸಮಕ್ಷಮದಲ್ಲಿ ಅದನ್ನ ಅಳತೆ ಮಾಡ್ತಾರೆ. ಅದಕ್ಕೆ ಅಳತೆ ಮಾಡಿ ಅದನ್ನ ಸರ್ಟಿಫೈ ಮಾಡ್ತಾರೆ, ಅದಕ್ಕೆ ಜೆಎಂಸಿ ಅಂತ ಹೇಳ್ತೀವಿ. ಅದರದ್ದೇ ಒಂದು ಕತೆ ಬೇಕಾದಷ್ಟು ಇದೆ. ಅದಾದ ನಂತರ ಅದರ ಜೆಎಂಸಿ ರಿಪೋರ್ಟ್ ಆಧಾರದ ಮೇಲೆ ಅದನ್ನು ಹಾಕ್ಬಿಟ್ಟು ಫೈನಲ್ ಪಬ್ಲಿಕೇಶನ್ಗೋಸ್ಕರ 19(1) ಬರ್ತಾರೆ ಫೈನಲ್ ನೋಟಿಫಿಕೇಶನ್, ಅದಕ್ಕೋಸ್ಕರ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಸರ್ಕಾರಕ್ಕೆ ಕಳಿಸ್ಕೊಟ್ರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಆದೇಶ ಮಾಡುತ್ತೆ. ಇದಕ್ಕೆ ಈ ಪ್ರಾಥಮಿಕ ಅಧಿಸೂಚನೆ ಮತ್ತು ಫೈನಲ್ ನೋಟಿಫಿಕೇಶನ್ ಏನಿದೆ ಅವೆರಡರ ಮಧ್ಯೆ 1 ವರ್ಷದಲ್ಲಿ ಇದಾಗಬೇಕು, ಈ ಒಂದು ಪ್ರಕ್ರಿಯೆ ಮುಗಿಬೇಕು. ಫೈನಲ್ ನೋಟಿಫಿಕೇಶನ್ 1 ವರ್ಷದಲ್ಲಿ ಒಳಗಡೆ ಮುಗಿದೋಗ್ಬೇಕು. ಮುಗಿಲಿಲ್ಲ ಅಂದ್ರೆ ಹಿಂದಿನ ಕಾಯ್ದೆ ಪ್ರಕಾರ ಲ್ಯಾಪ್ಸ್ ಆಗ್ತಿತ್ತು, ಪುನಃ ಸ್ಟಾರ್ಟ್ ಮಾಡಬೇಕಾಯಿತು. ಇಲ್ಲಿ ಹೊಸ ಕಾಯ್ದೆ ಏನೆಂದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಸಕಾರಣಗಳ ಇದ್ರೆ ಸರ್ಕಾರ ಅದನ್ನು ಎಕ್ಸ್ಟೆಂಡ್ ಮಾಡಬಹುದು, ಅದನ್ನ ಮನ್ನಾ ಮಾಡಿ ಅಪ್ರೂವ್ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಸೊ ಫೈನಲ್ ನೋಟಿಫಿಕೇಶನ್ ಅಪ್ರೂವ್ ಮಾಡೋದು ಮತ್ತೆ ಅದನ್ನ ಸರ್ಕಾರನೇ ಮಾಡುತ್ತದೆ. ಫೈನಲ್ ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆ ಸಂಪೂರ್ಣ ವೆಚ್ಚವನ್ನ ಯಾವ್ದ್ರದ್ದು ಈ ಭೂ ಸ್ವಾಧೀನ ಮತ್ತು ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಏನು ಏನೆಲ್ಲ ಖರ್ಚಾಗುತ್ತೆ ಅದರ ಸಂಪೂರ್ಣ ಮೊತ್ತವನ್ನ ಈ ರಿಕ್ವೈರಿಂಗ್ ಬಾಡಿ ಅಥವಾ ಜಮೀನು ಯಾರು ಕೋರಿರ್ತಾರೆ ಅವರು ಸರ್ಕಾರಕ್ಕೆ ಡಿಪಾಸಿಟ್ ಮಾಡಬೇಕು. ಡಿಪಾಸಿಟ್ ಮಾಡದೇನೆ ಇದು ಆಗಲ್ಲ, ಅದು ಭೂಸ್ವಾಧೀನ ಮುಂದುವರಿಸಲ್ಲ. ಅಲ್ಲ, ವಿಶೇಷ ಭೂ ಸ್ವಾಧೀನ ಮೊದಲನೇ ಬಾರಿ ಏನ್ ಅಧಿಸೂಚನೆ ಹೊರಡಿಸ್ತಾರಲ್ಲ ಅದೇ ಕಾನೂನು ಬಾಹಿರ ಅಂತ ಕೋರ್ಟ್ ಹೋಗ್ಬೋದ? ಇಲ್ಲ, ಅದು ಹೋಗಕ್ಕಾಗಲ್ಲ, ಅದು ಹೋದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಹೋದ್ರೆ ಹೇಳ್ತಾರೆ ನಿಮಗೆ ಇದನ್ನು ಅವಕಾಶ ಕೊಟ್ಟಿದ್ದಾರೆ, ಏನು ನಿಮ್ಮ ಅಹವಾಲನ್ನು ಕೇಳೋದಕ್ಕೂ ಅವಕಾಶ ಇದೆ, ಅಲ್ಲಿ ನೀವು ಅಹವಾಲನ್ನು ಮುಗಿಸಿ ಮುಗಿಸಿ ಆನಂತರ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಬನ್ನಿ ಅಂತಾರೆ. ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅಂದ್ರೆ 19-1 ನೋಟಿಫಿಕೇಶನ್ ಆದ್ಮೇಲೆ ಬರಬಹುದು, ಹೋಗ್ಬೋದು ಹೈಕೋರ್ಟ್ಗೆ. ಬಟ್ ಕೆಲವ್ ಹತ್ರ ಕೋರ್ಟ್ಗೆ ಹೋದ್ರು ಕೂಡ ಊರ್ಜಿತ ಆಗಲ್ಲ. ಯಾವ್ದೋ ಒಂದು ಪ್ರಕರಣದಲ್ಲಿ ಹಿಂಗೆ ಹೋದ್ರು ಹಿಂದಿನ ಇದ್ರೆ. ಈಗ ಈ ಕಾಯ್ದೆ ಪ್ರಕಾರ ಏನಿದೆ ಅಂದ್ರೆ ಇಂಡಿವಿಜುವಲ್ ನೋಟಿಸ್ ಕೊಡಬೇಕು ಅಂತ ಎಲ್ಲೂ ಇಲ್ಲ ಹೊಸ ಕಾಯ್ದೆ. ನನ್ನಿಲ್ಲ ಇಂಡಿವಿಜುವಲ್ ನೋಟಿಸ್ ಕೊಡಬೇಕು, ನಾನು ಕೊಟ್ಟಿಲ್ಲ ಅಂತ ಹೇಳಿ 4-1 ಐ ಮೀನ್ ಪ್ರಾಥಮಿಕ ಅಧಿಸೂಚನೆ ಸಮಯದಲ್ಲಿ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ತಳ್ಳಿ ಹಾಕ್ಬಿಡುತ್ತೆ. ಯಾವ್ದೋ ಒಂದು ಪ್ರಕರಣದಲ್ಲಿ ಆಗಿದೆ ಹಿಂಗೆ ಹೋದಾಗ ಕಾಯ್ದೆನಲ್ಲಿ ಇಲ್ಲ ಅದನ್ನ ಮಾನ್ಯ ಮಾಡಕ್ಕಾಗಲ್ಲ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಅದನ್ನ ರಿಟ್ ಪಿಟಿಷನ್ ಡಿಸ್ಮಿಸ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅವಕಾಶ ಇಲ್ಲ ಇಂಡಿವಿಜುವಲ್ ನೋಟಿಸ್ ಕೊಡಬೇಕು ಅಂತ ಏನೂ ಇಲ್ಲ. ಪತ್ರಿಕೆ ಗೆಜೆಟ್ಟು ಮತ್ತೆ ವೆಬ್ಸೈಟು ಮತ್ತೆ ತಾಲೂಕು ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸು, ಸ್ಥಳೀಯ ಸಂಸ್ಥೆ ಯೋಜನಾ ವ್ಯಾಪ್ತಿನಲ್ಲಿ ಪಬ್ಲಿಷ್ ಮಾಡಿದಾಗ ಇಂಡಿವಿಜುವಲ್ ನೋಟಿಸ್ ಕೊಡೋದು ಅವಶ್ಯಕತೆ ಇಲ್ಲ. ಈಗ ಎಲ್ಲ ಮುಗಿದ ಮೇಲೆ ಪ್ರಕ್ರಿಯೆ ಮುಗಿದ ಮೇಲೂ ಕೋರ್ಟ್ ಹೋಗ್ಬೋದಾ? ಆ ಪ್ರಕ್ರಿಯೆ ಅಂತ ಹೇಳಿದ್ರೆ ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು, ಆದ್ರೆ ಪ್ರಾಥಮಿಕ ಅಧಿಸೂಚನೆ ಟೈಮ್ನಲ್ಲಿ ಹೋಗಕ್ಕಾಗಲ್ಲ. ಬಟ್ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಹೋಗ್ಬೋದು. ಹೋದಾದ್ಮೇಲೆ ಈ ಅಧಿಸೂಚನೆ ಸರಿ ಇಲ್ಲ ಅಂತ ಹೇಳಿ ಹೋಗ್ಬೋದು. ಹೋದಾಗ ಯಾರು ಹೋಗ್ತಾರೋ ಅವ್ರ ಜಮೀನ ಬಗ್ಗೆ ಮಾತ್ರ ಮಾಡ್ತಾರೆ ಆದೇಶ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಲೀ ಬಿಫೋರ್ ದ ಹೈಕೋರ್ಟ್. ಹೈಕೋರ್ಟ್ ಅಲ್ಲಿ ಇಡೀ ಎಂಟೈರ್ ಇದನ್ನೇ ಕ್ವಶನ್ ಮಾಡಿ ಹೋದ್ರೆ ಆಗ ಅಧಿಸೂಚನೆ ತಳ್ಳಿ ಹಾಕಿರುವಂತಹ ಸಂದರ್ಭಗಳು ಬೇಕಾದಷ್ಟಿದೆ. ಕೆಲವರು ಯಾರೋ ಒಬ್ರು ಒಬ್ಬ ವ್ಯಕ್ತಿ ಸ್ವಾಮಿ ನನ್ನ ಜಮೀನು ಅಕ್ವೈರ್ ಮಾಡ್ತಾರೋ ಸರಿ ಇಲ್ಲ ಅಂತ ಹೋದ್ರೆ ಅವನು ಮಾತ್ರ ರಿಲೀಸ್ ಸಿಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಲೀ ಕಂಟೆಂಟ್ಸ್ ಆಫ್ ದಿ ಪ್ಲೀ. ಈ ಅಂತಿಮ ಅಧಿಸೂಚನೆ ಸೆಕ್ಷನ್ 19(1) ಪ್ರಕಾರ ಪ್ರಕಟಣೆ ಮಾಡ್ತಾರಲ್ಲ ಅದರಲ್ಲಿ ಈ ರಿಹಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಏನ್ ಮಾಡಿರ್ತಾರೆ ಅದರದೊಂದು ಮ್ಯಾನೇಜ್ಮೆಂಟ್ ಪ್ಲಾನ್ ಇರುತ್ತೆ. ಆ ಪ್ಲಾನ್ ಅನ್ನ ಕೂಡ ಅದರ ಸಮ್ಮರಿ ಕೂಡ ಪಬ್ಲಿಷ್ ಮಾಡಿರಬೇಕು. ಇದನ್ನ ನಾನು ರಿಹಾಬಿಲಿಟೇಷನ್ ಮತ್ತು ರೀಸೆಟಲ್ಮೆಂಟ್ ಬಗ್ಗೆ ಟಾಪಿಕ್ ಬಗ್ಗೆ ಬಂದಾಗ ನಾನು ಹೇಳ್ತೇನೆ, ಅದನ್ನು ವಿವರವಾಗಿ ಹೇಳ್ತೇನೆ. ಕೊರೋನಾ ವೈರಸ್ ಕೆ ಖತರೆ ಸೇ ಬಚ್ತೆ ಹುವೆ ರವಿ ಕಿ ಫಸಲ್ ಕಿ ಕಟಾಯಿ ಬಿಕ್ರಿ ಸರ್ಕಾರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಔರ್ ಮುಂಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ಕರ್ ರಖೇ ಆಂಖ್ ಕಾನ್ ನಾಕ್ ಔರ್ ಮುಂಹ್ ನಾ ಛುಯೇ ಆಪಸ್ ಮೇ ಏಕ್ ಸೇ ದೋ ಮೀಟರ್ ಕಿ ದೂರಿ ಬನಾಯೇ ರಖೇ. ಇಸ್ ಸಮಯ ರವಿ ಫಸಲ್ ಕಿ ಕಟಾಯಿ ಕಾ ಕಾಮ್ ಭೀ ಜಾರಿ ಹೈ. ಕೇಂದ್ರ ಸರ್ಕಾರ ಔರ್ ರಾಜ್ಯ ಸರ್ಕಾರೇ ಮಿಲ್ಕರ್ ಪ್ರಯಾಸ ಕರ್ ರಹೀ ಹೈ ಕಿ ಕಿಸಾನೋ ಕೋ ಕಮ್ ಸೇ ಕಮ್ ದಿಕ್ಕತ್ ಹೋ. ಕಟಾಯಿ ಕರ್ತೆ ಸಮಯ ಖೇತ್ ಕಿ ಏಕ್ ಪಟ್ಟಿ ಪರ್ ಏಕ್ ಏಕ್ ಶ್ರಮಿಕ್ ಹಿ ಕಾಮ್ ಕರೇ. ಫಸಲ್ ಕೋ ಛೋಟೆ ಛೋಟೆ ಢೇರೋ ಮೇ ಇಕಟ್ಟಾ ಕರೇ. ಹರ್ ಢೇರ್ ಪರ್ ಏಕ್ ಯಾ ದೋ ಶ್ರಮಿಕ್ ಹಿ ಕಾಮ್ ಕರೇ. ಹಾಥ್ ಕೆ ಔಜಾರೋ ಕೋ ದಿನ್ ಮೇ 3 ಬಾರ್ ಸಾಬುನ್ ಔರ್ ಪಾನಿ ಸೇ ಧೋಯೇ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದ್ಲಾ ಬದ್ಲಿ ನಾ ಕರೇ. ಖಾನೆ ಪೀನೆ ಕೆ ಅಪ್ನೆ ಬರ್ತನೋ ಕಾ ಇಸ್ತೇಮಾಲ್ ಕರೇ. ಏಕ್ ದೂಸರೆ ಕೆ ಬರ್ತನ್ ಪ್ರಯೋಗ ನಾ ಕರೇ. ಹರ್ ರೋಜ್ ಧುಲೆ ಹುವೆ ಸಾಫ್ ಕಪಡೆ ಪಹನೆ. ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೇ ಸಫಾಯಿ ಜರೂರಿ ಹೈ. ಥ್ರೆಷಿಂಗ್ ಕೆ ದೌರಾನ್ ಭಿ ಇನ್ ಸಭಿ ಬಾತೋ ಕಾ ಧ್ಯಾನ್ ರಖೇ. ಜಹಾ ಥ್ರೆಷಿಂಗ್ ಕಾ ಕಾಮ್ ಚಲ್ ರಹಾ ಹೋ ಉಸ್ಕೆ ಆಸ್ ಪಾಸ್ ಥೂಕೆ ನಹಿ. ಫಸಲ್ ಕೆ ದಾನೆ ಮಿಟ್ಟಿ ಯಾ ಜಮೀನ್ ಕೆ ಸಂಪರ್ಕ್ ಮೇ ನಾ ಆಯೆ. ಫಸಲ್ ಉತ್ಪಾದ ಕೋ ಘರ್ ಮೇ ರಖನೆ ಸೇ ಪಹಲೆ 48 ಘಂಟೆ ತಕ್ ಧೂಪ್ ಮೇ ರಖೇ. ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೇ ಪಹಲೆ ಸಾಫ್ ಕರ್ನಾ ಔರ್ ಸಂಕ್ರಮಣ ಮುಕ್ತ ಕರ್ನಾ ಜರೂರಿ ಹೈ. ಮಶೀನೋ ಕೆ ಇಸ್ತೇಮಾಲ್ ಸೇ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೇ ಸಾಫ್ ಕರೇ. ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ರಖೇ ಔರ್ ಸಂಕ್ರಮಣ ಮುಕ್ತ ರಖೇ. ಫಸಲ್ ಕೋ ವಾಹನೋ ಮೇ ಚಢಾನಾ ಹೋ ಬಿಕ್ರಿ ಕೇಂದ್ರ ತಕ್ ಪಹುಂಚಾನಾ ಹೋ ಬಿಕ್ರಿ ಔರ್ ಖರೀದ್ ಕೆ ದೌರಾನ್ ಔರ್ ನಯಿ ಫಸಲ್ ಕಿ ಜುತಾಯಿ ತಥಾ ಬುವಾಯಿ ಕೆ ಸಮಯ ಸಾಫ್ ಹಾಥ್ ಮಾಸ್ಕ್ ಕಾ ಇಸ್ತೇಮಾಲ್ ಔರ್ ಏಕ್ ದೂಸರೆ ಸೇ 4-6 ಫುಟ್ ಕಿ ದೂರಿ ಜರೂರಿ ಹೈ. ಖರೀದ್ ಕೇಂದ್ರ ಪರ್ ಆನೆ ಸೇ ಪಹಲೆ ಶ್ರಮಿಕೋ ಕಿ ಜಾಂಚ್. ಖರೀದ್ ಕೇಂದ್ರ ಪರ್ ಭೀಡ್ ನಾ ಹೋ ಇಸ್ಲಿಯೇ ಪಂಜೀಕೃತ ಕಿಸಾನೋ ಕೋ ವಾಹನೋ ಕೆ ಅನುಮತಿ ಪತ್ರ ಕೆ ಸಾಥ್ ಎಸ್ಎಂಎಸ್ ಕೆ ಜರಿಯೆ ನಿಶ್ಚಿತ ಸಮಯ ಪರ್ ಬಾರಿ ಬಾರಿ ಸೇ ಬುಲಾಯಾ ಜಾಯೆ. ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೆ ತಾಕಿ ಶ್ರಮಿಕೋ ಕೋ ರುಕ್ನಾ ನಾ ಪಡೆ. ಕೊರೋನಾ ಕೆ ಖತರೆ ಸೇ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ. ದೇಶ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ. ಇಸ್ಲಿಯೇ ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೇ ಜೀತ್ ಪಾಯೆಂಗೆ ಆಗೇ ಬಢ್ ಪಾಯೆಂಗೆ. ಕಿಸಾನ್ ಸಬಲ್ ದೇಶ ಪ್ರಬಲ್. कृषि एवं किसान कल्याण मंत्रालय भारत सरकार द्वारा जनहित में जारी। ರಾಮಣ್ಣವರು ಇದುವರೆಗೂ ಕೂಡ ಭೂ ಸ್ವಾಧೀನ ಕಾಯ್ದೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭೂ ಸ್ವಾಧೀನ ಕಾಯ್ದೆಯನ್ನು ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ನಮ್ಮ ಮುಂದಿನ ಭೂಮಿ ಬದುಕು ಕಾರ್ಯಕ್ರಮದಲ್ಲಿ ಭೂ ಸ್ವಾಧೀನ ಕಾಯ್ದೆಯಡಿಯಲ್ಲಿ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣವನ್ನು ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬದುಕು ನೀ ಬದುಕು ಅನ್ನದಾತ ಬದುಕು ಇದು ನೀ ಕೊಟ್ಟ ಬದುಕು. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.